ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ. ಒಂದ್ ಮಾತು ಹೇಳಿ ಚಿಕ್ಕಪ್ಪ, ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ, ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPL ಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. RPL ಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಕೇಳ್ರಪ್ಪ ಕೇಳಿ, ನಮ್ಮೂರ್ನ ಹಾಗೆ ಮಳೆ ಚಂದಾಗಿ ನಮ್ಮೂರಿನ ಹೊಳೆ ಕೆರೆ ಕುಂಟೆ ಹಳ್ಳಕೊಳ್ಳಗಳಲ್ಲಿ ಹೊಸ ನೀರು ತುಂಬೈತೆ. ಈ ನೀರನ್ನ ಯಾರು ಕುಡಿಬಾರ್ದು, ಈ ನೀರು ಕುಡಿಯಕ್ ಯೋಗ್ಯವಲ್ಲ. ಈ ನೀರನ್ನ ಕುಡಿದ್ರೆ ರೋಗ ಬಂದು ಕಾಯಿಲೆ ಬೀಳ್ತೀರಾ. ಎಚ್ಚರ, ಮಳೆ ನೀರಿನ ಜೊತೆ ಕೊಳಚೆ ಕಸ ಕೆಲವೊಮ್ಮೆ ರಾಸಾಯನಿಕ ಸೇರಿ ಕಲುಷಿತವಾಗಿರುತ್ತೆ. ನದಿ ಕೆರೆ ಕುಂಟೆಗಳ ನೀರನ್ನ ಶುದ್ಧೀಕರಿಸಿದ ನಂತರವೇ ಕುಡಿಬೇಕು. ಯಾವಾಗ್ಲೂ ಶುದ್ಧೀಕರಿಸಿದ ನೀರನ್ನೇ ಕುಡಿಯಿರಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಯಾದ ರಖೇ ಕಭಿ ಭಿ ಬ್ಯಾಂಕ್ ಸೇ ಆಯಾ OTP ATM ಕಾರ್ಡ್ ನಂಬರ್ CVV ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಕಿಸಿ ಸೇ ಭಿ ಶೇರ್ ನಾ ಕರೇ ಔರ್ ಅನಾಥರೈಸ್ಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ನಾ ಕರೇ. ಮೊಬೈಲ್ ಔರ್ ಇಮೇಲ್ ಪರ್ ಆಯೇ ಕಿಸಿ ಭಿ ಲಿಂಕ್ ಪರ್ ಕಭಿ ಭಿ ಕ್ಲಿಕ್ ನಾ ಕರೇ. ಬ್ಯಾಂಕ್ ಕೆ ಅಧಿಕಾರಿ ಕಭಿ ಭಿ ಫೋನ್ ಪರ್ KYC ಯಾ ಬ್ಯಾಂಕ್ ಕಾರ್ಡ್ ಫೋನ್ ಯಾ SMS ಪರ್ ಅಪ್ಡೇಟ್ ನಹೀ ಕರ್ತೇ. ಕಿಸಿ ಭಿ ಅನಧಿಕೃತ ಡಿಜಿಟಲ್ ಟ್ರಾನ್ಸಾಕ್ಷನ್ ಕಿ ಜಾನ್ಕಾರಿ ಟೋಲ್ ಫ್ರೀ ನಂಬರ್ 1800-111-09 ಪರ್ ದೇ. ಸೈಬರ್ ಫ್ರಾಡ್ ಕಿ ಶಿಕಾಯತ್ cyberfraud@gov.in ಯಾ ಹೆಲ್ಪ್ ಲೈನ್ ನಂಬರ್ 1930 ಪರ್ ಭಿ ಕರ್ ಸಕತೆ ಹೈ. SBI ದ್ವಾರಾ ಗ್ರಾಹಕ ಜಾಗರೂಕತಾ ಅಭಿಯಾನ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಜೊತೆಗೆ ಇವತ್ತು ಇಂಡಿ ತಾಲೂಕು ಐರ್ ಸಂಗ್ರಾಮದ ಪ್ರಗತಿಪರ ವಿಚಾರಧಾರೆಯ ಹೈನುಗಾರಿಕೆ ಮಾಡ್ತಾ ಇರುವಂತಹ ರೈತರು ಇದ್ದಾರೆ. ರಾಘವೇಂದ್ರ ಆನಂದರಾಯ್ ಕೊಡಹೊನ್ನವರು ಕಳೆದ ಸುಮಾರು 4-5 ವರ್ಷಗಳಿಂದ ಹೈನುಗಾರಿಕೆಯೊಳಗೆ ತೊಡಕೊಂಡಿದ್ದಾರೆ. ಸಾಕಷ್ಟು ಪ್ರಗತಿಯನ್ನು ಕೂಡ ಅವರು ಸಾಧಿಸಿದ್ದಾರೆ. ಯಾವ ರೀತಿ ಅವರು ಹೈನುಗಾರಿಕೆಯನ್ನು ಶುರು ಮಾಡಿದ್ರು, ಅದರೊಳಗೆ ಏನೇನು ಅವರಿಗೆ ಸವಾಲುಗಳು ಬಂದು, ಆ ನಂತರ ಅವುಗಳನ್ನು ಮೆಟ್ಟಿ ನಿಂತು ಯಾವ ರೀತಿ ಅವರು ಪ್ರಗತಿಯನ್ನು ಸಾಧಿಸಿದ್ರು ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನು ನಾವೀಗ ಕೇಳೋಣ. ನಮಸ್ಕಾರ ರಾಘವೇಂದ್ರ ಕೊಡಹೊನ್ನವರು. ಸರ್ ನಮಸ್ಕಾರ. ಸರ್, ನನ್ನ ವಿದ್ಯಾರ್ಹತೆ PUC ಮುಗಿಸಿ ಡಿಗ್ರಿ ಮಾಡಬೇಕಾದ್ರೆ ಡಿಗ್ರಿ ಇನ್ಕಂಪ್ಲೀಟ್ ಮಾಡಿದೆ. ಕೆಲವೊಂದು ಕಡೆ ನಾನು ಡಾಟಾ ಎಂಟ್ರಿ ಆಪರೇಟರ್ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಲವು ಕಡೆ ನೋಡಿ, ಆಮೇಲೆ ಕೆಲವು ಕಡೆ ಕೇಳಿ, ಆಮೇಲೆ ಇನ್ನೊಂದೇನಾದ್ರೂ ಮಾಡಬೇಕು, ನಾವು ಕೃಷಿದಾಗ ಏನರ ಮಾಡಬೇಕು, ಏನ್ರಿ ಒಂದು ಸಾಧನೆ ಮಾಡ್ಬೇಕಂತ ಹೇಳಿ ಮಾಡಿದ್ವಿ. ಮಾಡ್ಬೇಕಾದ್ರೆ ಅದ್ರಾಗ ಆಯ್ಕೆ ಮಾಡ್ಕೊಂಡು ಹೈನುಗಾರಿಕೆ. ನಮಗಿರೋದು 1.5 ಎಕರೆ ಜಮೀನು. ಆ 1.5 ಎಕರೆ ಜಮೀನಲ್ಲಿ ನಾನು ಹೈನುಗಾರಿಕೆಯನ್ನ ಪ್ರಾರಂಭ ಮಾಡಿದೆ. ಒಂದು HF ಆಕಳು ತಂದೆ. ಆಕಳಿಂದ ನಮ್ಮ ಮನೆಗೂ ಆಯ್ತು, ಆಮೇಲೆ ಸ್ವಲ್ಪ ನಮ್ಮ ಕುಟುಂಬ ನಿರ್ವಹಣೆಗಾಗಿ ಅಂತೇಳಿ ಮಾಡ್ಕೊಂಡ್ವಿ. ಆಮೇಲೆ ಒಂದು ತಂದಾದ್ಮೇಲೆ ಒಂದು ತಂದ್ವಿ, ಚೆನ್ನಾಗಾಯ್ತು, ಮತ್ತೊಂದು ತಂದ್ವಿ. ಎರಡನೇ ತಂದ್ಮೇಲೆ ಅದಕ್ಕೆ ಭಯಂಕರ ರೋಗಕ್ಕೆ ತುತ್ತಾಗಿ ಇದು ಯಾಕೆ ಮಾಡ್ದೆಪ್ಪ ಅನ್ನೋ ಮಟ್ಟಿಗೆ ಒಂಥರ ಇದು ಆಯ್ತು. ಆದ್ಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಪಶು ಇಲಾಖೆ ಇಂಡಿ ಇಬ್ಬರು ಸಹಕಾರದಿಂದನೂ ಹೊಳ್ಳಿ ನನಗೆ ಅವರು ಧೃತಿಗೆಡದೆ ಏನು ಉಪಚಾರ ಮಾಡ್ಲಿಕ್ಕೆ ಬಂದಿದ್ರು ಆ ಟೈಮ್ನಾಗ ಹೇಳಿದ್ರು, ಯಾವ್ದಾರ ಒಂದು ಕಾರ್ಯಕ್ಕೆ ಕೈ ಹಾಕಿದ್ರಿ ನೀವು ಅಲ್ಲಿ ಮಾಡ್ಲಿಕ್ಕೆ ಹೋಗಿ ಎಡುವುದ್ರಿ ಅಂದ್ರೆ ಅಲ್ಲಿಗೆ ಬಿಟ್ರಿ ಅಂದ್ರೆ ಅದಕ್ಕೆ ಸಕ್ಸಸ್ ಆಗಂಗಿಲ್ಲ, ಯಾವ ವ್ಯಕ್ತಿನೂ ಸಕ್ಸಸ್ ಆಗಂಗಿಲ್ಲ. ಅದಕ್ಕೆ ನೀವೇನ್ ಮಾಡ್ರಿ, ಇದ್ರ ಕಲಿಬೇಕಾದ ಬಹಳ ಅದ, ಕಲೀರಿ, ಪ್ರತಿಯೊಂದನ್ನು ಕಲೀರಿ, ತಿಳ್ಕೋರಿ, ಮಾಡ್ರಿ, ಇದಕ್ಕೆ ಬಿಟ್ಟು ಹಿಂದೆ ಸರಿಬಾರ್ರಿ ಅಂತ ಹೇಳಿದಾಕ್ರೆ. ಮುಂದೆ KMF ದಿಂದ ರಾಯಾಪುರ ಟ್ರೈನಿಂಗ್ ಹೋದೆ. ಟ್ರೈನಿಂಗ್ ಮುಗಿಸ್ಕೊಂಡ್ಬಂದೆ. ಆಮೇಲೆ ಇಲ್ಲಿ KVK ನಡೆಯತಕ್ಕಂತ ಟ್ರೈನಿಂಗ್ಗಳು ನೋಡ್ಕೊಂಡೆ. ನೋಡ್ಕೊಂಡಾದ್ಮೇಲೆ ಡೇ ಬೈ ಡೇ ಒಂದೊಂದೊಂದೊಂದೊಂದ್ ಜಾಸ್ತಿ ಮಾಡ್ಕೊತ ಬಂದ್ವಿ. ಇವತ್ತು ದೊಡ್ಡ 10 ಆಕಳು ಅದಾವ, ಪ್ಲಸ್ 2 ಎಮ್ಮೆ ಅದಾವ, 8 ಕರುಗಳು ಅದಾವ, 10-12 ಕುರುಗಳು ಅದಾವ, 50-60 ಕೋಳಿ ಅದಾವ. ಆಮೇಲೆ ಜರ್ಮನ್ ಶಫರ್ಡ್ ನಾಯಿ, ಗಂಡು ಹೆಣ್ಣು ತಳಿ ನಾಯಿ ಅದಾವ, ಲ್ಯಾಬ್ ಒಂದ್ ನಾಯಿ ಅದ. ಈ ರೀತಿ ಸಂಪೂರ್ಣವಾಗಿ ಆ ಪ್ರಾಣಿಗಳ ನಡಬರ್ಕೆ ನಾವು ಒಂಥರ ಕಮಿಟ್ಮೆಂಟ್ ಆದಂಗೆ ಆಗ್ಬಿಟ್ಟಿವಿ. ನಮ್ಮ ಫ್ಯಾಮಿಲಿ ಪೂರ್ತಿನೇ, ನಮ್ಮ ಮದರ್ ಟೀಚರ್ ಅದಾರ, ಟೀಚರ್ ಇದ್ರು ಕೂಡ ನಾವು, ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಇದ್ರಾಗ ಇನ್ವಾಲ್ವ್ ಆಗ್ಬಿಟ್ಟಿವಿ. ಈಗ ಏನದ ಅಂದ್ರೆ ಇರೋವಂತ ಹೊಲದಾಗ

ಚೆನ್ನಾಗಿರೋದನ್ನ ನನ್ನ ಅಭಿಪ್ರಾಯ. ನೀವು ಪ್ರತ್ಯೇಕವಾಗಿ ಗಂಜಾಳವನ್ನ ಕಲೆಕ್ಟ್ ಮಾಡುವಂತದ್ದು ಮಾಡ್ತಾ ಇಲ್ಲ, ಹಂಗೆ ಬಿಟ್ಟು ಬಿಡ್ತೀರಿ? ಮಳೆಗಾಲದಾಗ ಮಾತ್ರ ನಾವು ಪ್ರತ್ಯೇಕವಾಗಿ ಪ್ರತಿ ದಿವಸ ಗಂಜಾಳ ತೆಗಿತೀವಿ ಸರ್, ಗಂಜಾಳನ ತೆಗಿತೀವಿ. ಬೇಸಿಗೆ ಬಂತು ಅಂದ್ರೆ ಪ್ರತಿ 10 ದಿವಸಕ್ಕೊಂದ್ಸಲ ತೆಗಿತೀವಿ ನಾವು, ಅಲ್ಲಿ ತನಕ ಅಲ್ಲೇ ಇರ್ತದ. ಜಾರಿ ದನಗಳು ಬಿದ್ದು ಅಂದ್ರು ಕೂಡ ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಯಾವುದು ಫ್ರಾಕ್ಚರ್ ಆಗಂಗಿಲ್ಲ, ಏನೂ ಇಲ್ಲ. ಆಮೇಲೆ ಅವು ನಾವು ಬಿಟ್ಟಿರ್ತೀವಿ, ಬಿಟ್ಟಲ್ಲಿ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆನೂ ಅವ್ರ ಮೇಲೆ ಬೀಳಂಗಿಲ್ಲ, ಯಾಕಂದ್ರೆ ಅವು ಹಸಿ ರೋಜಾಗಿ ಕೂಡಂಗಿಲ್ಲ. ಆಮೇಲೆ ಅವು ಎಲ್ಲಿ ಬೇಕಾಗಿರ್ತ ಅಲ್ಲಿ ಕೂಡ್ತಾವ, ಯಾವಾಗ ಬೇಕಾವಾಗ ನೀರು ಕುಡಿತಾವ, ಯಾವಾಗ ಬೇಕು ಮೇವು ತಿಂತಾವ, ಎಷ್ಟು ತಿರುಗಾಡ್ಬೇಕು ತಿರುಗಾಡ್ತಾವ, ಬಿಸಿಲಿಗೆ ಹೋಗ್ಬೇಕು ಬಿಸಿಲಿಗೆ ಹೋಗ್ಬತ್ತಾವ, ನೆರಳಾಗಿರ್ಬೇಕು ನೆರಳಾಗಿರ್ತಿರ್ತಾವ. ಅವಕ್ಕೆ ಪರಿಪೂರ್ಣ ಸ್ವತಂತ್ರವಾಗಿ ಕೊಟ್ಟಾಕರ ಅವು ಮಾನಸಿಕವಾಗಿ ಅವು ಸದೃಢವಾಗಿರ್ತಾವ ಸರ್, ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿನೂ ಸದೃಢವಾಗಿರ್ತಾವ. ಪ್ರಾಣಿಗಳಿಗೆ ಸಾಧಾರಣವಾಗಿ ನಾವು ಕಟ್ಟೋದ್ರಿಂದ ಮಾನಸಿಕ ಹಿಂಸೆ ಆತದ ನನ್ನ ಅಭಿಪ್ರಾಯ ರೀ. ಈಗ ಪ್ರಾಣಿಗಳಿಗೆ ನಾವು ಎಲ್ಲಿ ತನ ಬಂಧವಾಗಿಡ್ತೀವಿ ಅಲ್ಲಿ ತನ ಅವ್ಕೆ ಸ್ವಲ್ಪ ಮಾನಸಿಕ ಹಿಂಸೆ ಆಗಿ ಸ್ವಲ್ಪ ಇಳುವರಿ ಕಡಿಮೆ, ನಾವು ಮಳೆಗಾಲದಾಗ ಒಂದೊಂದ್ಸಲ ತೊಂದರೆ ಆದಾಗ ಕಟ್ತೀವಿ, ಸಡನ್ ಆಗಿ ಅವ್ರ ಇಳುವರಿ ಕಡಿಮೆ ಆಗ್ಬಿಡ್ತ ಸರ್. ಪ್ರತಿ ದನದಿಂದ 3 ಲೀಟರ್ 2.5 ಲೀಟರ್ 3 ಲೀಟರ್ 2.5 ಲೀಟರ್ ಇಳುವರಿ ಕಡಿಮೆ ಆಗ್ಬಿಡ್ತಾರ. ಅವಕ್ಕೆ ಅವ್ ಕಟ್ಟದಿವ ಅಂದ್ರೆ ಜ್ವರ ಬರೋದು, ಆಮೇಲೆ ಅವು ಒಂಥರ ಮುದ್ದಿ ಮುದ್ದೆಯಾಗಿ ಕೂಡುದು ಈ ತರ ಆಗ್ತದ್ರಿ. ಅದೇ ಬಿಟ್ಟಿವ ಅಂದ್ರೆ ಕುಣದಾಡ್ಕೊಂಡು ಆರಾಮಾಗಿರ್ತಾವ ಸರ್. ಅಂದ್ರೆ ಜಾನುವಾರುಗಳ ಮಾನಸಿಕ ಒಂದು ಪರಿಸ್ಥಿತಿ ಕೂಡ ಬದಲಾವಣೆ ಆಗುತ್ತದೆ. ನೀವು ಕಟ್ಟೋದ್ರಿಂದ ಅವು ಆತಂಕ ಕೀಳಾಗ್ತಾವ, ಹೆದರಿಕೆ ಬಂದಂಗೆ ಆಗ್ತದೆ, ಅದರಿಂದಾಗಿ ಅವು ಇಳುವರಿ ಕೂಡ ಕಡಿಮೆ ಆಗ್ತದೆ ಅಂತೀರಿ ಸರ್? ಹೆಚ್ಚಿನವ್ರು ಏನಂತಾರೆ, ಕಟ್ತಾರೆ, ಕಟ್ಟಿ ಅವಕ್ಕೆ ಟೈಮ್ ಟೈಮಿಗೆ ನೀರು ಕೊಡಕ್ ಆಗಂಗಿಲ್ಲ. ಒಂದು ಎಲ್ಲೇರು ಹೋಗಿರ್ತೀವಿ, ಬರ್ಲಿಕ್ಕೆ ಒಂದು 1/2 ಗಂಟೆ ಲೇಟ್ ಆಗ್ಬಿಡ್ತು. ಆಮೇಲೆ ಮೇವು ಹಾಕ್ಲಿಕ್ಕೆ 1/2 ಗಂಟೆ ಲೇಟ್ ಆಗ್ಬಿಡ್ತು. ಅವಕ್ಕೆ ಡೈಜೆಷನ್ ಸಿಸ್ಟಮ್ ಲೇಟ್ ಆಗ್ತದೆ ಸರ್. ಅವು ಮೆಲ್ಲಕ್ಕೆ ಎಷ್ಟು ಸಲ ಜಾಸ್ತಿ ಹಾಕ್ತಾವ ಅಷ್ಟು ಹಾಲಿನ ಉತ್ಪಾದನೆ ಹೆಚ್ಚಿಗೆ ಆಗ್ತದೆ ಸರ್. ಹಾಗಾಗಿ ಈಗ ಅವಕ್ಕೆ ಮಾನಸಿಕವಾಗಿ ಕೂಡ ನಾವೇನು ಕಟ್ಟೋದ್ರಿಂದ ಏನಾಗ್ಬಿಡ್ತಾವ, ಹಿಂಗು ಒಳಕ್ ಬರಂಗಿಲ್ಲ, ಹಿಂಗು ಒಳಕ್ ಬರಂಗಿಲ್ಲ, 2 ಅಗಾಚಿರ್ತೀವಿ, 3.5 ಫೀಟ್ನಾಗೆ ನಿಲ್ಬೇಕು ಸರ್. ಅವು ಅದಕ್ಕಿಂತ ಇದು ಬಿಟ್ಟು ಬಿಟ್ಟಿವಿ ಅಂದ್ರೆ ಅವು ತಿರುಗಾಡ್ತಾವ, ಅವಕ್ಕೂ ಅವು ತಿರುಗಾಡ್ತಾವ, ಎಲ್ಲಿ ಬೇಕು ಕೂಡ್ತಾವ, ಎಲ್ಲಿ ಯಾವಾಗ ಬೇಕು ನಿಲ್ತಾವ, ಓಡಾಡ್ತಾವ. ಮತ್ತೆ ಬೇರೆ ಕಡೆಯಿಂದ ದನ ಪರ್ಚೇಸ್ ಮಾಡಿದ್ವಿ ಅಂದ್ರೆ 3 ದಿವಸ ಹೊರಗೆ ಕಟ್ತೀವಿ, 4ನೇ ದಿವಸಕ್ಕೆ ಒಂದು 2 ತಾಸು 3 ತಾಸು ನಾವು ಅವ್ರ ಜೊತೆ ಇರ್ತೀವಿ ರೀ, ಅಲ್ಲೇ ಇರ್ತೀವಿ. ಅಲ್ಲಿ ಇದ್ದ ಆದ್ಬಳಕ ಅವಕ್ಕ ಬಾಂಧವ್ಯ ಬೆರೀತು ಅಂದ್ರೆ ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಹಾನಿ ಉಂಟು ಮಾಡ್ಕೊಳಂಗಿಲ್ಲ. ಅದರಲ್ಲಿ HFE ಜರ್ಸಿ ದನಗಳಂತೂ ಯಾವ ಇಲ್ಲಿ ತನ ನಮ್ಮಲ್ಲಿ ಹೊಡೆದಾಡಿ ಏನರ ಮಾಡ್ಕೊಂಡದ್ದು ಇತಿಹಾಸನ ಇಲ್ರಿ. ನಾವು ಈ 4 ವರ್ಷದಿಂದ ಬಂದ್ ಮುಕ್ತ ಪದ್ಧತಿದಾಗ ಇಟ್ಟಿ ನೋಕ ಆ ರೀತಿ ಯಾವುದು ಆಗಿಲ್ಲ ಸರ್. ಈ HFE ಜರ್ಸಿ ಏನು ಆಕಳಗಳದಾವಲ್ಲ, ಗರಿಷ್ಠ ಎಷ್ಟು ನಿಮಗೆ ಹಾಲು ಕೊಟ್ಟ ಒಂದ್ ದಿವಸಕ್ಕೆ? ಸರ್, ನಂಬಲ್ಲಿ 33 ಲೀಟರ್ ತನಕ ಇವತ್ ಪ್ರೆಸೆಂಟ್ ನಮ್ಮಲ್ಲಿ ಹಾಲು ಕೊಡುವಂತ ಹಸುಗಳದಾವ ಸರ್, 33 ಲೀಟರ್ ತನಕ. ಮೊದಲು ನನಗೆ ಎಲ್ಲ ಹೆದರಿಸಿದ್ರು, ಅಷ್ಟೊಂದು ಇಳ್ಳಿನ ತಂದಿರಿ, ಈ ವಾತಾವರಣಕ್ಕೆ ಬದುಕಂಗಿಲ್ಲ, ಹಂಗಾಗಂಗಿಲ್ಲ, ಹಿಂಗಾಗಂಗಿಲ್ಲ ಅಂತ ಹೇಳಿದ್ರು. ನಾ ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಹಾಗೂ ಪಶುವೈದ್ಯ ಅಧಿಕಾರಿಗಳ ಸಲಹೆ ಮೇರೆಗೆ ಅವ್ ಕಾಲಕಾಲಕ್ಕೆ ಲಸಿಕೆ, ಆಮೇಲೆ ಏನದ ಕೃತಕ ಗರ್ಭಧಾರಣೆ ಎಲ್ಲ ವ್ಯವಸ್ಥಿತ ಮಾಡೋದ್ರಿಂದ ಅವು ತುಂಬಾ ಲಾಭ ತಂದ್ಕೊಟ್ಟವು ಸರ್. ನನಗೆ ಅವು ಉತ್ಕೃಷ್ಟ ಗುಣಮಟ್ಟದನ್ನೇ ಸಾಕಬೇಕು, ಸಾಕಿದ್ರೆ ಅದ್ರಾಗೂ ಈಗ ಸಿಮೆಂಟ್ಸ್ ಬಂದವ ಸರ್, ಉತ್ತಮ ಉತ್ತಮ ತಳಿವು. ಈಗ 50 ಲೀಟರ್ 60 ಲೀಟರ್ ರೆಕಾರ್ಡಿಂಗ್ ಸಿಮೆಂಟ್ ಅದಾವ, ಅವನ್ನ ತಂದು ಇಲ್ಲೇ ಅವು ಹುಟ್ಟಿ ನಮ್ಮ ವಾತಾವರಣಕ್ಕೆ ಬೆಳೆದು ಅಂದ್ರೆ ಸಂಪೂರ್ಣವಾಗಿ ನಮಗೆ ಹೊಂದಾಣಿಕೆ ಆಗ್ಬಿಡ್ತು ಸರ್. ಆ 50 ಲೀಟರ್ ಅವ್ರು ಹೇಳಿದ್ರು ಅಂದ್ರೆ ನಮಗೆ ಅಟ್ ಲೀಸ್ಟ್ ಒಂದು 40 ಲೀಟರ್ ಕೊಟ್ಟರು ಕೂಡ ನಾವು ಅತಿ ಲಾಭದಾಯಕ. ಪರ್ ಡೇ 10 ಲೀಟರ್ ಜಾಸ್ತಿ ಆಯ್ತು ಸರ್, ಒಂದು ಇಳುವರಿಯಲ್ಲಿ ಸುಮಾರು 1,000 ಲೀಟರ್ ಜಾಸ್ತಿ ಆಗುತ್ತೆ. 1,000 ಲೀಟರ್ ಜಾಸ್ತಿ ಆದರೆ ಕನಿಷ್ಠ ನಮಗೆ 30,000 ರೂಪಾಯಿ ಆದಾಯ ಹೆಚ್ಚಿಗೆ ಪಡ್ಕೊಳಕ್ ಸಾಧ್ಯ ಸರ್. ಈಗ ಮುಂದಿನ ದಿನಗಳಲ್ಲಿ ಎಷ್ಟು ಎಲ್ಲಿ ತನಕ ಗರಿಷ್ಠ ನಿಮ್ಮ ಹಾಲಿನ ಉತ್ಪಾದನೆ ಎಷ್ಟು ಮಾಡಬೇಕಂತ ಮಾಡಿರಿ ನೀವು ಸರ್? ನಾವು ಮುಂದಿನ ದಿನಮಾನದಾಗ ಹಾಲಿನ ಉತ್ಪಾದನೆಗಿನ ನಾನೇನದ ಈಗ ತಳಿ ಸಂವರ್ಧನೆಗೆ ಒತ್ತು ಕೊಡ್ಬೇಕನ್ನುವಂತ ವಿಚಾರ ಮಾಡೀನಿ ಸರ್. ಯಾಕಂದ್ರೆ ಇವತ್ತ ಬೇರೆ ಬೇರೆ ಕಡೆ ನಾವು ಮಹಾರಾಷ್ಟ್ರ ಭಾಗಕ್ಕೆ ನಾನು ಬಹಳ ಸ್ಥಳಗಳಿಗೆ ವಿಸಿಟ್ಗೆ ಹೋಗ್ತೀನಿ, ಆಮೇಲೆ ನಮ್ಮ ಮಾಡೋಕ್ಕಿಂತ ಮುಂಚಿತವಾಗಿನ ಬಹಳ ಕಡೆ ವಿಸಿಟ್ ಮಾಡೀನಿ. ಈಗೂ ಎಲ್ಲೆಲ್ಲಿ ಉತ್ತಮ ಅದಾವ ಅಲ್ಲಿ ನೋಡ್ಲಿಕ್ಕೆ ಹೋಗೋದು ನನಗೆ ಒಂಥರ ಹವ್ಯಾಸನ ಸರ್ ಅದು. ಈಗ ನಾ ಮಹಾರಾಷ್ಟ್ರ ಸುಮಾರು ಕಡೆ ಹೋಗಿ ಬಂದೀನಿ, ಆಮೇಲೆ ಬೆಂಗಳೂರು ಸೈಡ್ ಹೋಗಿ ಬಂದೀನಿ, ಮೈಸೂರು ಕಡೆ ಹೋಗಿ ಬಂದೀನಿ, ಅಲ್ಲೆಲ್ಲ ತಳಿ ಸಂವರ್ಧನೆ ಸಲುವಾಗಿ ಬಹಳ ಒತ್ತು ಕೊಟ್ಟಾರ ಸರ್. ಈಗ ABS ಆಮೇಲೆ ಡೆನ್ಮಾರ್ಕ್ ಹಲವಾರು ಕಂಪನಿಗಳು ವಿದೇಶದ ಉತ್ಕೃಷ್ಟ ಗುಣಮಟ್ಟದ ವೀರನಳಿಕೆಗಳನ್ನ ಸರಬರಾಜು ಮಾಡಾಕತ್ತ. ಮೊದಲೆಲ್ಲ ನಾವು ಎಲ್ಲರೆ ಕೃತಕ ಗರ್ಭಧಾರಣೆ ಮಾಡಬೇಕು ತಾಲೂಕು ಕೇಂದ್ರದಾಗ ಒಂದೇ ಕಡೆ ವ್ಯವಸ್ಥೆ ಇತ್ತು, ಈಗಿಲ್ಲ. ಎಲ್ಲಿ ನಾವು ಅಕಸ್ಮಾತ್ ಆಗಿ KVK ಭೇಟಿ ಆದಿವಿ ಅಂದ್ರೆ ಅವರು ಹೊರಗಿನ ತರಿಸಿಕೊಡ್ತಾರೆ, ಪಶು ಇಲಾಖೆದವರು ತರಿಸಿಕೊಡ್ತಾರೆ, ಆಮೇಲೆ ವಿಭಿನ್ನ ಬೇರೆ ಬೇರೆ ಕಂಪನಿಯವರು ಅದಾರ ಅವರು ತರಿಸಿಕೊಡ್ತಾರೆ. ಹಂಗಾಗಿ ನಾವು ಒಂದು ಗುಣಮಟ್ಟದ ಕರುವನ್ನು ಸಾಕಿ 1 ವರ್ಷದಲ್ಲಿ ಈಟಿಗೆ ಬರ್ತದೆ ಸರ್. ಅದು ಅದನ್ನ ಸರಿಯಾಗಿ ಉತ್ತಮ ಗುಣಮಟ್ಟದ ತಳಿಯನ್ನು ಸಾಕಿದೀವಿ ಅಂದ್ರೆ 1-1.5 ಲಕ್ಷ ರೂಪಾಯಿ ಇವತ್ತಿನ ಮಾರುಕಟ್ಟೆ ಬೆಲೆ ದರ ಅದ ಸರ್. ಹಾಲಿನಕಿನ್ನ ಅದ್ರಾಗ ಉತ್ತಮ ಲಾಭ ಗಳಿಸಬಹುದು ಅಂತ ನನ್ನ ನಂಬಿಕೆ ಅದ. ಆಮೇಲೆ ಏನದ ಇಲ್ಲಿ ವಾತಾವರಣಕ್ಕೆ ಇಲ್ಲಿ ರೈತರಿಗೆ ಉತ್ಕೃಷ್ಟ ಗುಣಮಟ್ಟದ

ಶರಣಮ್ಮ ಶರಣು ಶರಣು ಶಾರದಾಂಬ ಗುರು ಭಕ್ತರೊಳಗೆ ಮನ ತುಂಬ ಮನ ತುಂಬ ಇಷ್ಟ ಇಂದ್ರಿಯೋಳು ಕಲಿತು ಸ್ವಾಮಿ ಅಷ್ಟವೈಭವದೋಳು ಬೆರಿತೋ ಇಷ್ಟ ಇಂದ್ರಿಯೋಳು ಕಲಿತು ಸ್ವಾಮಿ ಅಷ್ಟವೈಭವದೋಳು ಬೆರಿತೋ ಇಷ್ಟು ಅಷ್ಟನು ತಲಿ ಸೃಷ್ಟಿವಾಳಗೆ ಬೀರಿದೋ ಶರಣು ಶರಣು ಶಾರದಾಂಬ ಗುರು ಭಕ್ತರೊಳಗೆ ಮನ ತುಂಬ ಮನ ತುಂಬ ಒಂದು ಗಲ್ಲು ಈಶಾನ ಕೂಡಿ ಅಲ್ಲಿ ಸಾಧು ಸಜ್ಜನರೆಲ್ಲ ಹಾಡಿ ಒಂದು ಗಲ್ಲು ಈಶನ ಕೂಡಿ ಅಲ್ಲಿ ಸಾಧು ಸಜ್ಜನರೆಲ್ಲ ಹಾಡಿ ಪೂರ್ಣವೇ ಒಂದ ಗಲ್ಲು ಗುರು ಕೃಷ್ಣವ ದೂತರ ಶರಣು ಶರಣು ಶಾರದಾಂಬ ಗುರು ಭಕ್ತರೊಳಗೆ ಮನ ತುಂಬ ಮನ ತುಂಬ ಶರಣು ಶರಣು ಶಾರದಾಂಬ ಅಂಬ ಶರಣು ಶರಣು ಶಾರದಾಂಬ ಗುರು ಭಕ್ತರೊಳಗೆ ಕಲಾವಿದರಾದ ಶಿರುವಾರದ ನಾರಾಯಣಪ್ಪ ಮಾದ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳ್ತಾ ಇದ್ರಿ. ಕೇಳ್ರಿ ಇನ್ನೊಂದು ಪದ. ವಂದನೆ ಮಾಡುವೆನೆ ಶರಣರಿಗೆ ವಂದನೆ ಮಾಡುವೆ ಒಂದಿಗೆ ಇರುತ್ತದೆ ಬಿಂದು ನಾದಗಳೆಯೊಳು ಇಲ್ಲಿ ತನಕ ಶಿರವಾರದ ನಾರಾಯಣಪ್ಪ ಮಾದ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದ್ರಿ. ಈಗ ಪ್ರಾಯೋಜಿತ ಕಾರ್ಯಕ್ರಮ. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಕೇಳುಗರೆ, ನುವಾಲ್ಗಿ ದ್ರಾವಣವನ್ನ ಬೇರೆ ಬೇರೆ ಬೆಳೆಗಳಲ್ಲಿ ನಮ್ಮ ರೈತರು ಬಳಸ್ತಾ ಇರೋದನ್ನ ನೀವು ಕೇಳ್ತಾ ಇದ್ರಿ. ಇವತ್ತು ವಿರಾಜಪೇಟೆ ತಾಲೂಕು ಅಮ್ಮತ್ತಿ ಕಾವಾಡಿಯ ಕಾವಾಡಿ ಚಂಡ ದೀಪಕ್ ಉತ್ತಾಯ ಅವರು ನುವಾಲ್ಗಿಯನ್ನ ಕಾಳ್ ಮೆಣಸಿನಲ್ಲಿ ಹೇಗೆ ಬಳಸಿದರೆ, ಯಾಕೆ ಬಳಸಿದರೆ, ಏನು ಪರಿಣಾಮವನ್ನು ಕಂಡಿದ್ದಾರೆ ಅನ್ನೋದನ್ನ ತಿಳಿಸಿದರೆ. ದೀಪಕ್ ಅವರೇ, ಎಷ್ಟು ವರ್ಷಗಳಿಂದ ಬಳಕೆ ಮಾಡ್ಕೊಳ್ತಾ ಇದ್ರಿ? 4 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀನಿ. ಅದನ್ನ ಬೆಳಗಿನ ಜಾವ ಹೊಡಿತೀವಿ, 6 ಗಂಟೆಗೆ ಶುರು ಆದ್ರೆ 1-8 ಗಂಟೆವರೆಗೆ ಹೊಡೆದು ನಿಲ್ಲಿಸ್ಬಿಡ್ತೀವಿ. ಹೊಡೆಯುವಾಗ ಬಳ್ಳಿಯ ಕೆಳಭಾಗದಿಂದ ಮೇಲಕ್ಕೆ ಹೋಗ್ಬೇಕು ಅಂತ ನುರಿತ ತಜ್ಞರು ಹೇಳಿದ್ರು. ಯಾಕಂತ ಹೇಳಿದ್ರೆ ಆ ಬೆಳಗಿನ ಜಾವದಲ್ಲಿ ಅದರದ್ದು ಪೋರ್ಸ್ ಓಪನ್ ಆಗಿರ್ತದೆ, ಹಾಗಾಗಿ ಬೇಗ ತಕೋತದೆ. ಮತ್ತೆ ಅದರಲ್ಲಿರುವ ಆಲ್ಮೋಸ್ಟ್ 13 micronutrients ಇದೆ, ಅದರಿಂದ ಬಳ್ಳಿಯ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗಬಹುದು ಅಂತ ಅದನ್ನು ಹೊಡಿತಾ ಇದ್ದೀನಿ. ಅದು ಹೊಡೆದು ಸ್ವಲ್ಪ ದಿವಸದಲ್ಲಿ ಇಂಪ್ರೂವ್ಮೆಂಟ್ಸ್ ಚೇಂಜಸ್ ಇರ್ತದೆ. ನಾವು ಒಂದು ಪಕ್ಕ ತೋಟದಲ್ಲಿ ನೋಡಿದ್ರು, ಇದನ್ನ ನೋಡಿದ್ರು ವ್ಯತ್ಯಾಸ ಕಾಣಿಸ್ತದೆ. ವರ್ಷದಲ್ಲಿ ಎಷ್ಟು ಸಾರಿ ಸಿಂಪರಣೆ ಮಾಡ್ತೀರಿ? 2 ಸಾರಿ ಮಾಡ್ತೀನಿ, ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್. ಒಂದು ಚಿಗುರು ಚೆನ್ನಾಗಿ ಬರುತ್ತೆ, ಆಮೇಲೆ ಇಳುವರಿ ಮೇಲೆ ಆಗಿರುವ ಪರಿಣಾಮಗಳ ಬಗ್ಗೆ ಗಮನಿಸಿರ್ಬೇಕಲ್ವಾ? ಬೆಟರ್ ಅಂತ ಅನ್ಸುತ್ತೆ. 13 ಪೋಷಕಾಂಶಗಳನ್ನ ಪೂರೈಕೆ ಮಾಡುವ ಈ ಒಂದು ದ್ರಾವಣ ರೋಗ ಮತ್ತು ಕೀಟಗಳ ಒಂದು ಸಹಿಷ್ಣ ಗುಣವನ್ನ ಕೊಡುತ್ತೆ ಅಂತ ಅನ್ಕೊಂಡು ಹೇಳೋದಿದೆ, ಮತ್ತೆ ಬಳ್ಳಿ ಆರೋಗ್ಯಕರವಾಗಿ ಇರ್ಲಿಕ್ಕೂ ಸಹಾಯಕ ಅಂತ ಅನ್ಕೊಂಡು ಮಾತಾಡೋದಿದೆ, ಏನಂತೀರಿ? ಹೌದು, ಖಂಡಿತ ಅದನ್ನ ನಾನು ಒಪ್ಕೋತೀನಿ. ಯಾಕಂತ ಹೇಳಿದ್ರೆ ಅದು ಹೊಡೆದ ತಕ್ಷಣ ಗಿಡದ ಎಲೆಗಳು ರಫ್ ಆಗ್ತದೆ, ಲೆದರಿ ಫಿನಿಶಿಂಗ್ ಬರ್ತದೆ, ಹಾಗಾಗಿ ಕೀಟಗಳು ಅದನ್ನ ಭೇದಿಸ್ಲಿಕ್ಕೆ ಆಗಲ್ಲ ಅಂತ ಅದೊಂದು ಇದಿದೆ. ಇಡೀ ಬಳ್ಳಿಗೆ ಸಿಂಪರಣೆ ಮಾಡ್ಕೊಳ್ತೀರಲ್ವಾ? ಹೌದು, ಇಡೀ ಬಳ್ಳಿಗೆ ಸಿಂಪರಣೆ ಮಾಡ್ತೀನಿ. ನರ್ಸರಿಗೂ ಬಳಕೆ ಮಾಡ್ಕೊಳ್ತೀರಾ? ನರ್ಸರಿಗೂ ಮಾಡ್ತೀನಿ. ನೋಡಿ, ಬೆಳೆ ಉತ್ಪಾದನೆಯಲ್ಲಿ ನಾನಾ ರೀತಿಯ ಪದಾರ್ಥಗಳು ರೈತರಿಗೆ ಸಿಗ್ತವೆ, ಅದರಲ್ಲೂ ನೀವು ಬಹಳ ಇಷ್ಟಪಟ್ಟು 4-6 ವರ್ಷಗಳಿಂದ ಈ ಒಂದು ನುವಾಲ್ಗಿ ದ್ರಾವಣವನ್ನ ಉಪಯೋಗಿಸ್ಕೊಳ್ತಿದ್ರಿ. ಬರೀ ಕಾಳುಮೆಣಸಿಗೂ ಅಥವಾ ಇನ್ನು ಕಾಫಿ ನರ್ಸರಿ, ಕಾಫಿ ಗಿಡಗಳಿಗೆ, ಇತರೆ ತರಕಾರಿ ಹೂವು ಇದಕ್ಕೆಲ್ಲ ಬಳಕೆ ಮಾಡ್ಕೊಳ್ತಿದ್ದಾರೆ? ಹೇಗೆ? ಮನೆಯಲ್ಲಿರೋ ಸುತ್ತಮುತ್ತ ಹೂವಿನ ಗಿಡಗಳಿಗೆ ತರಕಾರಿಗೆ ಮಾಡ್ಕೋತೀವಿ, ಕಾಫಿಗೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಬಾಕಿ ಕರಿಮೆಣಸಿಗೆ ಮಾಡ್ತಾ ಇದ್ದೀನಿ. ವರ್ಷದಲ್ಲಿ 2 ಸಾರಿ ಸಿಂಪರಣೆ ಮಾಡ್ತಾ ಇದ್ರಿ, ಅದರ ಪರಿಣಾಮವನ್ನ ಕಂಡಿದ್ದೀರಿ ಅಂತಂದ್ರೆ ನಿಮಗೆ ಇಷ್ಟವಾಗಿದೆ, ಹಾಗೆ ಮುಂದುವರಿಸಲಿಕ್ಕೆ ಅವಕಾಶ ಸಿಕ್ಕಿದೆ, ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೆಳಗರೆ, ಇದುವರೆಗೆ ಕಾಳುಮೆಣಸಿನಲ್ಲಿ ನುವಾಲ್ಗಿಯನ್ನ ಬಳಕೆ ಮಾಡಿಕೊಂಡು ಪರಿಣಾಮ ಕಂಡಿರುವ ವಿರಾಜಪೇಟೆ ತಾಲೂಕು ಅಮ್ಮತ್ತಿ ಕಾವಾಡಿಯ ಕಾವಾಡಿ ಚಂಡ ದೀಪಕ್ ಉತ್ತಯ್ಯ ಅವರ ಅನುಭವಗಳನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ 9449-933-4785 9449-933-4785. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884-26-7651. ಸಂಖ್ಯೆ ಮತ್ತೊಮ್ಮೆ 8884-26-7651. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನುವಾಲ್ಗಿಯ ಚಮತ್ಕಾರ, ಬೆಳೆಗಳಿಗೆ ಇದು ಆರೋಗ್ಯಕರ. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದುವರೆಗೆ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ಈಗ ಕೃಷಿ ಹಾಡು. ಕೃಷಿ ಹಾಡು.